ರಸಪ್ರಶ್ನೆ ನೇರ ಪ್ರಸಾರದ ಕಾರ್ಯಕ್ರಮ. ರಸಪ್ರಶ್ನೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಸಂಪರ್ಕಕ್ಕೆ ಸಂಖ್ಯೆಗಳನ್ನು ಬರೆದುಕೊಳ್ಳಿ. 2452258 ಎಸ್ಟಿಡಿ ಕ್ರಮಾಂಕ 0817 2. ಮತ್ತೊಮ್ಮೆ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ, 2452258 ಎಸ್ಟಿಡಿ ಕ್ರಮಾಂಕ 0817 2. ಹಾಗಾದ್ರೆ ಇವತ್ತಿನ ನೇರ ಪ್ರಸಾರದ ರಸಪ್ರಶ್ನೆ ಕಾರ್ಯಕ್ರಮದ ವಿಷಯ ವ್ಯಕ್ತಿತ್ವಗಳು. ಹಾಗಾದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಮ್ಮ ಮೊದಲ ಕಾಲರ್ ಯಾರು, ಎಲ್ಲಿಂದ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತನಾಡ್ತಿರೋದು? ಜಗದೀಶ್ ಅಂತ. ಜಗದೀಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಆಲೂರು ತಾಲೂಕು. ಊರ್ ಯಾವ್ದು? ಓಕೆ, ಆಯ್ತು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ, ಜಗದೀಶ್ ಅವ್ರಿಗೆ. ಜಗದೀಶ್ ಅವರೇ, ಇವತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವಗಳು ಅನ್ನೋ ವಿಷಯದ ಕುರಿತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ಕೇಳೋಕೆ ನಾನ್ ರೆಡಿ ಇದ್ದೀನಿ, ಉತ್ತರ ಹೇಳೋದಕ್ಕೆ ನೀವ್ ರೆಡಿ ಇದ್ದೀರಾ? ಪ್ರಯತ್ನ ಮಾಡ್ತೀರಾ ಇಲ್ಲ ರೆಡಿನೇ ಇದ್ದೀರಾ? ವಾವ್, ಫುಲ್ ಜೋಶ್ ಅಲ್ಲಿ ಇದ್ದೀರಾ. ಆಯ್ತು ಹೇಳಿ. ಸರಿ, ಹಾಗಾದ್ರೆ ನಿಮ್ಮ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ಪ್ರಧಾನಿ ಯಾರು? ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು. ಅಭಿನಂದನೆಗಳು, ಸರಿಯಾದ ಉತ್ತರವನ್ನ ಹೇಳಿದೀರಾ. ಏನ್ ಮಾಡ್ಕೊಂಡಿರೋದು ಜಗದೀಶ್ ಅವರು? ಮೇಡಮ್, ನಾವು ಯಾವುದು? ಅಗ್ರಿಕಲ್ಚರ್. ಅಗ್ರಿಕಲ್ಚರ್, ರೈತರಾ? ಹೌದು ಮೇಡಮ್. ಓಕೆ, ಬಹಳ ಖುಷಿಯಿಂದ ಹೇಳಿದ್ರಿ, ಹಾಗೆ ಕೂಡ ಭಾಗವಹಿಸಿ ಉತ್ತರವನ್ನ ಕೂಡ, ಸರಿಯಾದ ಉತ್ತರವನ್ನ ಕೂಡ ತಿಳಿಸಿದೀರಾ. ಅಭಿನಂದನೆಗಳು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದಗಳು, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತನಾಡ್ತಿರೋದು? ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು. ರುದ್ರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀರಾ ಹಾಗಾದ್ರೆ? ಹೌದೌದು. ನಿಮ್ಮ ಪ್ರಶ್ನೆ ಈಗ ಬರ್ತಾ ಇದೆ, ಗಡಿನಾಡ ಗಾಂಧಿ ಅಂತ ಯಾರನ್ನ ಕರೀತಾರೆ? ಖಾನ್ ಅಬ್ದುಲ್ ಗಫಾರ್ ಖಾನ್. ಸೂಪರ್, ಸರಿಯಾದ ಉತ್ತರವನ್ನ ಕೊಟ್ರಿ. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಗಡಿನಾಡ ಗಾಂಧಿ ಅಂತ ಕರೀತಾರೆ. ಅಭಿನಂದನೆಗಳು ಸರ್, ಸರಿಯಾದ ಉತ್ತರವನ್ನ ನೀಡಿದ್ರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್. ತಿಮ್ಮಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಾ? ಕೇಳಿ ಮೇಡಮ್. ಕೇಳೋಣವಾ? ಕೇಳಿ. ನಿಶನ್ ಮಿಲ್ಲೆಟ್, ಇವರು ಖ್ಯಾತ ಆಟಗಾರ್ತಿ, ಇವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ? ಎಂತ ಸರ್? ನಿಶನ್ ಮಿಲ್ಲೆಟ್ ಅಂತ ಇವರ ಹೆಸರು. ನಿಶನ್ ಮಿಲ್ಲೆಟ್ ಖ್ಯಾತ ಆಟಗಾರ್ತಿ, ಇವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ? ನಮ್ಮ ದೇಶದವರು, ಹೊರ ದೇಶದವರ? ನಮ್ಮ ದೇಶದವರೇ. ಅದು ಟೆನ್ನಿಸ್ ಅಲ್ಲ? ಅಲ್ಲ. ಬಾಕ್ಸಿಂಗ್? ಅಲ್ಲ. ಮಹಿಳೆ ಅಲ್ಲ? ಮಹಿಳೆ. ಕ್ರಿಕೆಟ್ ಅಲ್ಲ? ಅಲ್ಲ. ಪಾಸ್ ಮಾಡೋಣವಾ? ಕಬಡ್ಡಿ? ಅಲ್ಲ ಅಲ್ಲ. ಗೊತ್ತಾಗ್ತಿಲ್ಲ. ಬೇರೆಯವರಿಗೆ ಕೇಳಿ ಹಾಗಾದ್ರೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರು ಮಾತನಾಡ್ತಿರೋದು? ಮೇಡಮ್, ಎಂ ಪಿ ರೇಣುಕಾ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲೆನಾಡಿಂದ. ಮೇಡಮ್, ನಿಮಗೆ ಶುಭ ಸಂಜೆ. ಮೇಡಮ್, ನಿಮಗೂ ಕೂಡ ಶುಭ ಸಂಜೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಶ್ನೆಯನ್ನ ಕೇಳಿದ್ದೆ. ಮೇಡಮ್, ನಿಶಾ ಮಿಲೆಟ್ ಅವರು ಯಾವ ಕ್ರೀಡೆಯಲ್ಲಿ ತುಂಬಾ ಪ್ರಸಿದ್ಧಿ ಅಂತ ಕೇಳಿದ್ರು ಮೇಡಮ್? ಹೌದು, ಉತ್ತರ ಹೇಳಿ. ಉತ್ತರ ಗೊತ್ತಾ? ಅವರು ಪ್ರಖ್ಯಾತ ಈಜುಪಟು ಮೇಡಮ್. ಈಜುಪಟು, ಸ್ವಿಮ್ಮಿಂಗ್ ಅಲ್ಲಿ ಅವರು ಪ್ರಸಿದ್ಧಿಯನ್ನು ಸುದಾದಲ್ಲಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು, ಓದಿದ್ದೆ, ಹಾಗಾಗಿ ನೆನಪಿತ್ತು ಮೇಡಮ್. ಪರವಾಗಿಲ್ಲ, ಅಭಿನಂದನೆಗಳು ನಿಮ್ಗೆ, ಯಾಕಂದ್ರೆ ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ದೀರಾ ಮೇಡಮ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಹಲೋ, ಹಲೋ, ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಯಾರು ಮಾತನಾಡ್ತಿರೋದು? ಶ್ರವಣ ಬೆಳಗದಿಂದ ವಸಂತಪ್ಪ ಮೇಡಮ್. ವಸಂತಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸ್ವಾಗತ, ಧನ್ಯವಾದ. ರೇಡಿಯೋನ ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಉತ್ತರ ಹೇಳೋದಕ್ಕೂ ಕೂಡ ರೆಡಿ ಇದ್ದೀರಾ? ಪ್ರಯತ್ನ ಮಾಡ್ತೀನಿ ಮೇಡಮ್. ಹೌದಾ? ಸರಿ, ಹಾಗಾದ್ರೆ ನಿಮ್ಮ ಪ್ರಶ್ನೆ, ವಿಶ್ವದ ಪ್ರಥಮ ಮಹಿಳಾ ಪ್ರಧಾನಿ ಯಾರು? ವಿಶ್ವದ ಪ್ರಥಮ ಮಹಿಳಾ ಪ್ರಧಾನಿ ಯಾರು? ವಿಶ್ವದ ಮೇಡಮ್, ವಿಶ್ವದ ಸಿರಿಮಾವ ಬಂಡಾರ ನಾಯಕ ಮೇಡಮ್, ಶ್ರೀಲಂಕಾದವರು. ಖಂಡಿತ, ಖಂಡಿತ, ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ವಿಶ್ವದ ಪ್ರಥಮ ಮಹಿಳಾ ಪ್ರಧಾನಿ ಸಿರಿಮಾವ ಬಂಡಾರ ನಾಯಕೆ, ಶ್ರೀಲಂಕಾದವರು ಮೇಡಮ್. ಖಂಡಿತ, ಖಂಡಿತ. ಓಕೆ ಸರ್, ಕರೆ ಮಾಡಿ ಸರಿಯಾದ ಉತ್ತರವನ್ನ ನೀಡಿದ್ದೀರಾ, ಅಭಿನಂದನೆಗಳು ನಿಮ್ಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರು ಮಾತನಾಡ್ತಿರೋದು? ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದೆ. ಸರಸ್ವತಿ ಅವರೇ, ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಾ? ಗೊತ್ತಿದ್ರೆ ಹೇಳ್ತೇನೆ ಮೇಡಮ್. ಹೌದಾ? ಸರಿ, ಹಾಗಾದ್ರೆ ನಿಮ್ಮ ಪ್ರಶ್ನೆ ಹೇಳಿ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಈ ಕರೆಯನ್ನ ಯುವಕರಿಗೆ ನೀಡಿದಂತವರು ಯಾರು? ಸುಭಾಷ್ ಚಂದ್ರ ಬೋಸ್. ಅಲ್ಲ. ಹಲೋ, ಹಲೋ, ಎಲ್ಲೋದ್ರಿ? ಮಹಾತ್ಮ ಗಾಂಧೀಜಿ. ಅಲ್ಲಲ್ಲ, ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ಲ. ಓಕೆ, ಪಾಸ್ ಮಾಡೋಣ ಕ್ವೆಶ್ಚನ್. ಕುವೆಂಪು ಮೇಡಮ್. ಮೇಡಮ್ ಅಲ್ಲ, ಮೇಡಮ್. ಆಯ್ತು, ಥ್ಯಾಂಕ್ ಯು ಮೇಡಮ್, ಬಾಯ್. ಓಕೆ. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಚಂದ್ರಬಣ್ಣ ತಾಲೂಕು ತಾವು. ದಯವಿಟ್ಟು ರೇಡಿಯೋ ಸೆಟ್ ಇಂದ ಹೊರಗಡೆ ಬನ್ನಿ, ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡ್ಕೊಳ್ಳಿ. ಹೌದು ಮೇಡಮ್. ಓಕೆ, ಹೇಳಿ ಮೇಡಮ್. ಇಲ್ಲ ಅಂದ್ರೆ ನನ್ನ ಧ್ವನಿ ನನಗೆ ಕೇಳಿಸುತ್ತೆ. ಹೇಳಿ ಮೇಡಮ್. ಓಕೆ, ರೇಡಿಯೋ ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇದ್ರಾ? ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮೇಡಮ್ ಜೋರ ಕೇಳಿಸ್ತಿಲ್ಲ. ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಗೊತ್ತಾಯ್ತು ಗೊತ್ತಾಯ್ತು ಮೇಡಮ್, ಕೇಳಿಸ್ಕೊತಾಯ್ತು. ನಿಮ್ ಪ್ರಶ್ನೆ ಹಿಂದಿನ ಕಾಲರ್ಗೆ ಕೇಳಿದೆ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಈ ಕರೆಯನ್ನ ಯುವಕರಿಗೆ ನೀಡಿದವರು ಯಾರು? ಸ್ವಾಮಿ ವಿವೇಕಾನಂದರು. ಸರಿಯಾದ ಉತ್ತರವನ್ನ ನೀಡಿದಿರಾ? ಅಭಿನಂದನೆಗಳು, ಸರಿಯಾದ ಉತ್ತರವನ್ನ ನೀಡಿದಿರಾ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕ್ವಶನ್ ಪೇಪರ್ ಔಟ್ ಆಗ್ತಿದ್ರು ಪಾಸ್ ಆಗ್ತೀನಿ ಫ್ರೆಂಡ್, ಫಟಾಫಟ್ ಪಾಸ್ ಆಗ್ತೀನಿ ಫ್ರೆಂಡ್. ಕ್ವಶನ್ ಪೇಪರ್ ಔಟ್ ಆಗ್ತಿದ್ರು ಪಾಸ್ ಆಗ್ತೀನಿ ಫ್ರೆಂಡ್, ಫಟಾಫಟ್ ಪಾಸ್ ಆಗ್ತೀನಿ ಫ್ರೆಂಡ್. ಕಾಫಿ ಹೊಡಿಯಲ್ಲ ತಾನೇ, ಏ ನಾನು ಜಾಣ ತಾನೇ. ಕೆಸೆದರೆ ತುಪ್ಪ ಆಗುತ್ತೆ ಫ್ರೆಂಡ್, ವೇಸ್ಟ್ ಆಗುತ್ತೆ ಫ್ರೆಂಡ್, ಸೋತೋದ್ನಲ್ಲ ಫ್ರೆಂಡ್. ಆನೆ ಬಂತಂದಾನೆ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡ್ತಿರೋದು? ನಂದಕುಮಾರ್ ಮೇಡಮ್. ನಂದಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ರೇಡಿಯೋ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀರಾ? ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ರೇಡಿಯೋ ಕಾರ್ಯಕ್ರಮ ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಉತ್ತರ ಹೇಳೋದಕ್ಕೆ ರೆಡಿ ಇದ್ದೀರಾ? ಹಲೋ, ಪ್ರಯತ್ನ ಮಾಡೋಣ. ಓಕೆ, ಸರಿ. ಹಾಗಾದ್ರೆ ಸಾವಿಲ್ಲದ ಮನೆಯಿಂದ ಸಾಸುವೇತ ಎಂದು ಹೇಳಿದ ಮಹಾತ್ಮ ಯಾರು? ಬುದ್ಧ ಮೇಡಮ್. ಸರಿಯಾದ ಉತ್ತರವನ್ನ ಹೇಳಿದ್ರ. ಅಭಿನಂದನೆಗಳು ನಂದಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಹಲೋ ಹಲೋ, ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ಯಾರು ಮಾತನಾಡ್ತಿರೋದು? ಎಲ್ಲಿಂದ? ರೇಡಿಯೋ ಸೆಟ್ ಇಂದ ದೂರ ಬಾಪ. ಬಂದಿದ್ಯಾ? ನಿನ್ ಹೆಸರು? ಭೈರವಿ. ಭೈರವೇಶ್. ಮತ್ತೆ ಮೊಬೈಲ್ ಅಲ್ಲಿ ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡ್ಕೊಳ್ಳಿ. ಮತ್ತೆ ಎಕೋ ಬರ್ತಿದೆ, ನನ್ ಧ್ವನಿ ನನ್ಗೆ ಕೇಳಿಸ್ತಾ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನ್ ಕೇಳೋ ಪ್ರಶ್ನೆ ನಿಮ್ಗೆ ಅರ್ಥ ಆಗೋದಿಲ್ಲ. ರೇಡಿಯೋ ಸೆಟ್ ಇಂದ ಹೊರಗಡೆ ಬನ್ನಿ. ಹೇಳಿ ಮೇಡಮ್. ಓಕೆ, ವೆರಿ ಗುಡ್. ಏನ್ ನಿಮ್ ಹೆಸರು? ಭೈರವೇಶ್ ಅಲ್ಲ, ಏನ್ ಮಾಡ್ತು, ಏನ್ ಮಾಡ್ಕೊಂಡಿರೋದು ಭೈರವೇಶ್? ಸೆವೆಂತ್ ಸ್ಟ್ಯಾಂಡರ್ಡ್. ಓಕೆ, ಉತ್ತರ ಹೇಳೋದಕ್ಕೆ ರೆಡಿನಾ ಭೈರವೇಶ್? ಹೌದು. ಓಕೆ, ವೆರಿ ಗುಡ್. ಹಾಗಾದ್ರೆ ನಿನ್ನ ಪ್ರಶ್ನೆ, ಪ್ರತಿ ವರ್ಷ ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತೀವಿ ಅಲ್ವಾ, ಯಾರ ಹುಟ್ಟಿದ ಹಬ್ಬವಾಗಿ ಆಚರಿಸ್ತೀವಿ? ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು, ಚಾಚಾ ಅಂತ ಕರಿತೀವಿ ಇವ್ರನ್ನ. ಸರಿಯಾದ ಉತ್ತರವನ್ನ ಕೊಟ್ಟಿದ್ಯಾ ಪುಟ್ಟ ಭೈರವೇಶ್. ಅಭಿನಂದನೆಗಳು ನಿನ್ಗೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತನಾಡ್ತಿರೋದು? ಲೋಕೇಶ್. ಲೋಕೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ಹಾಸನ ಪೆನ್ಷನ್ ಮಹಲದಿಂದ ಮೇಡಮ್. ಹಾಸನ ಪೆನ್ಷನ್ ಮಹಲದಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು. ನಿಮ್ಮ ಪ್ರಶ್ನೆ ಹೀಗಿದೆ ಲೋಕೇಶ್ ಅವರೇ. ಜನಪ್ರಿಯ ಸಿನಿಮಾ ಬಂಗಾರದ ಮನುಷ್ಯ ಈ ಚಿತ್ರದ ನಿರ್ದೇಶಕರು ಯಾರು? ಸಿದ್ದಲಿಂಗಯ್ಯ. ಸಿದ್ದಲಿಂಗಯ್ಯನವರು. ಅಭಿನಂದನೆಗಳು, ಸರಿಯಾದ ಉತ್ತರವನ್ನ ನೀಡಿದಿರಾ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ 1 PPM ಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿಯಿರಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿ ಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಪ್ರಕಟಣೆ, ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. ಮುಂದಿನ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತನಾಡ್ತಿರೋದು? ಶರತ್ ಅಂತ. ಶರತ್ ಅವರು ಎಲ್ಲಿಂದ? ಹಾಸನಿಂದ. ಹಾಸನಿಂದ. ಏನ್ ಮಾಡ್ಕೊಂಡಿರೋದು ಶರತ್ ಅವರು? ಸೆಕೆಂಡ್ ಇಯರ್ ಬಿ ಎ. ಸೆಕೆಂಡ್ ಇಯರ್ ಬಿ ಎ. ಓಕೆ, ಕಾರ್ಯಕ್ರಮಗಳನ್ನ ಕೇಳಿಸ್ಕೊಳ್ತಾ ಇರ್ತೀರಾ? ಹಾ ಮೇಡಮ್, ಕೇಳ್ತಾ ಇರ್ತೀನಿ. ಖುಷಿ ಆಯ್ತು. ನಿಮ್ಮ ಪ್ರಶ್ನೆ, ಭಾರತದ ಪರವಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ತ್ರಿಶತಕ ಬಾರಿಸಿದಂತಹ ಮೊದಲ ಆಟಗಾರ ಯಾರು? ಭಾರತದ ಪರವಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ತ್ರಿಶತಕ ಬಾರಿಸಿದ ಮೊದಲ ಆಟಗಾರ ಯಾರು? ತ್ರಿಶತಕ. ಭಾರತದ ಪರವಾಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ತ್ರಿಶತಕ ಬಾರಿಸಿದವರು ಯಾರು? ಸಚಿನ್ ತೆಂಡೂಲ್ಕರ್. ಅಲ್ಲ, ಗೊತ್ತಾಗ್ತಿಲ್ವಾ? ಹಲೋ, ಎಸ್, ವೆರಿ ಗುಡ್. ವೀರೇಂದ್ರ ಸೆಹವಾಗ್ ಅವರು ಭಾರತದ ಪರವಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಭಾರಿಸಿದ ಮೊದಲ ಆಟಗಾರರು. ಅಭಿನಂದನೆಗಳು ಶರತ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 5:30 ರಸಪ್ರಶ್ನೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾಳಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನ. ತಪ್ಪದೇ ಕರೆ ಮಾಡಿ ಹಾಗೂ ಆಲಿಸಿ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ. ಯಾರಿದು? ಕಡೂರ್ ತಾಲೂಕು ಹುಲಿಗೆರೆಯಿಂದ ಮನ್ವಿತಾ. ಕಡೂರ್ ತಾಲೂಕು ಹುಲಿಗೆರೆ, ಹುಲಿಗೆರೆಯಿಂದ ಮನ್ವಿತಾ. ಮನ್ವಿತಾ, ಓಕೆ. ಮನ್ವಿತಾ, ರೇಡಿಯೋ ಕೇಳಿಸ್ಕೊಳ್ತಾ ಇದೆಯಪ್ಪ? ಹಾ, ಓಕೆ. ಪ್ರಶ್ನೆ ಕೇಳ. ಕಾಯಕವೇ ಕೈಲಾಸ ಅಂತ ಹೇಳಿದಂತ ಶಿವಶರಣರು ಯಾರು? ಕನಕ ಬಸವಣ್ಣ. ಬಸವಣ್ಣ ಯಾರು ಹೇಳ್ಕೊಟ್ಟಿದ್ದು? ಅಪ್ಪನಾ? ಅಭಿನಂದನೆ. ಅವ್ರಿಗೆ ಹೇಳದ, ನಿನಗೆ ಹೇಳದ? ಹಲೋ, ಹಾ, ಅಭಿನಂದನೆಗಳು. ಉತ್ತರ ನೀವು ಹೇಳಿಕೊಟ್ರಿ, ಧನ್ಯವಾದಗಳು. ಹಲೋ, ಹಲೋ, ಹಲೋ, ನಮಸ್ತೆ. ಯಾರು ಮಾತನಾಡ್ತಿರೋದು? ಮೇಡಮ್, ಮೋಹನ್ ಅಂತ. ಮೋಹನ್ ಅವ್ರು ಎಲ್ಲಿಂದ? ಮೇಡಮ್, ನಾನು ಊರು ಬಂದು ಬಸವಪಟ್ಟಣ ಅಂತ. ಏನ್ ಮಾಡ್ಕೊಂಡಿರೋದು ಮೋಹನ್ ಅವರು? ಮೇಡಮ್, ನಾನು ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಕಡಿಮೆ ಧ್ವನಿ ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಮಾತನಾಡಿ. ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಹಾಸನ್ ಅವರೇನಾ? ಬಸವಪಟ್ಟಣ ಅಂತ ಮೇಡಮ್, ಅರ್ಕಲ್ ಬರ್ತಲ್ಲ. ಓಕೆ, ಬಸವಪಟ್ಟಣದಿಂದ ಕರೆ ಮಾಡ್ತಾ ಇದ್ದೀರಾ? ರೇಡಿಯೋ ಕಾರ್ಯಕ್ರಮನ ಕೇಳಿಸ್ಕೊಳ್ತಾ ಇದ್ದೀರಾ? ಹಾ ಮೇಡಮ್, ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ಪ್ರಶ್ನೆ ಕೇಳೋಣವಾ? ಕೇಳಿ ಮೇಡಮ್. ನೆನಪಿನ ದೋಣಿಯಲ್ಲಿ ಇದೊಂದು ಆತ್ಮಕಥನ, ಇದು ಯಾರ ಆತ್ಮಕಥೆ? ಕುವೆಂಪು. ಸರಿಯಾದ ಉತ್ತರವನ್ನ ಹೇಳಿದಿರಾ. ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ನಾನು ಬಡವ, ನಾನು ಬಡವಿ, ನಾನು ಬಡವ, ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನಾನು ರಾಜ, ನಾನು ರಾಣಿ, ನಮ್ಮ ಮನೆಯಲ್ಲಿ ಸಿರಿತನವಿಲ್ಲ, ಪ್ರೀತಿಗೆ ಬಡತನ. ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ, ಯಾವುದದು? ಕುದುರೆ ಅಲ್ಲ ಊಟ ಅಲ್ಲ ಮತ್ಯಾವುದಮ್ಮ ನಿಮ್ಮ ಅಪ್ಪ ನಮ್ಮ ಉಚಿತ ಪ್ರೇಮ ಪಾಠ ಕೋಪ ನಿಮಿಷ ಪ್ರೇಮ ವರುಷ ಮಾಯದ ಹರುಷ ಮನೆ ಹಾಡುವ ಮಕ್ಕಳ ತೋಟ ಮನ ಹಾರುವ ಹಕ್ಕಿಯ ಕೂಟ ಈ ಜನ್ಮಕ್ಕೆ ಬೇಕಿನ್ನೇನು ನಾನು ಬಡವ ಪ್ರೀತಿಗೆ ಬಡತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ಕೊಲ್ಲೂರಲಿಲ್ಲ ಚಾಮುಂಡಿ ಅಲ್ಲ ಕಾವೇರಿ ಅಲ್ಲ ಎಲ್ಲಾ ಪಾಪಗಳ ತೊಳೆಯುತ್ತಾಳೆ ಕಡೆಯವರೆಗೂ ಕೈ ಹಿಡಿಯುತ್ತಾಳೆ ಯಾರ ದೇವತೆ ಭೂಮಿ ಅಲ್ಲ ಕಾಮಧೇನು ಅಲ್ಲ ಮತ್ಯಾರಪ್ಪ ನಿಮ್ಮ ಅಮ್ಮ ನಮ್ಮ ಏಳು ಬೀಳಿನ ಗಾಳಿ ಎದುರಲು ನೀನು ಪಾರಿಜಾತ ಉದಯವಾದರೆ ಹೃದಯದೊಳಗಡೆ ನೀನೆ ಸುಪ್ರಭಾತ ಮಾಗಿ ಹೊತ್ತು ನೀನು ಮುತ್ತು ಇಲ್ಲ ಆಪತ್ತು ನಾನು ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಪ್ರೀತಿಗೆ ಬಡತನವಿಲ್ಲ ನಾನು ರಾಜ. ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ ಸ್ನೇಹಿತರೆ, ಇದುವರೆಗೂ ರಸಪ್ರಶ್ನೆ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಒದಗಿಸಿದವರು ಆರ್.ಕೆ. ಲೋಕೇಶ್ ಹಾಗೂ ರಮಾ ನಾಯಕ್. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮುಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:14 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಇದರಲ್ಲಿ ಅಡಿಕೆ ಬೆಳೆ ಬಾಧಿಸುತ್ತಿರುವ ಎಲೆ ಚುಕ್ಕೆ ರೋಗ ಹಾಗೂ ಇತರೆ ರೋಗಗಳ ನಿರ್ವಹಣೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ.ಎಚ್. ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. 7:21 ಹಾಗೂ 7:45 ಚಿತ್ರಗೀತೆಗಳನ್ನ ಕೇಳಬಹುದು. 8:00 ಬೆಂಗಳೂರು ಕೇಂದ್ರದಿಂದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ಇಂದು ಭಾಗವಹಿಸಿದ್ದ ವಿವಿಧ ಕಾರ್ಯಕ್ರಮಗಳ ಬಾನುಲಿ ವರದಿ. 8:30 ಹಾಗೂ 9:15 ಚಿತ್ರಗೀತೆಗಳನ್ನ ಕೇಳಬಹುದು. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಚಿಂತನ, 6:15 ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆಯನ್ನ ಕೇಳಬಹುದು, 7:15 ತ್ಯಾಜ್ಯ ನಿಭಾಯಿಸುವ ರೀತಿ ಮನೆಬಾಗಿಲಿಗೆ ಸಮಗ್ರ ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ಭಾವಗೀತೆಯನ್ನ ಕೇಳಬಹುದು, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. ಪ್ರಸ್ತುತಿ ಆರ್ಬಿ ಗುರುಬಸವರಾಜ್. 7:50 ಸವಿಗಾನ. 8:30 ನೇರ ಪ್ರಸಾರದ ಕಾರ್ಯಕ್ರಮ ಗಾದೆ ಗದ್ದುಗೆ. 9:00 ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ. 9:05 ಸಾರ್ವಜನಿಕ ಸೇವಾ ಪ್ರಸಾರ ದಿನದಂದು ಕಾರ್ಯಕ್ರಮ. 9:30 ಹೊಸ ಗಾನಭಜಾನ ನೇರ ಪ್ರಸಾರದ ಕಾರ್ಯಕ್ರಮ. 10:30 ಫುಲ್ವಾರಿ. 11:00 ಭಾರತ ಸರ್ಕಾರದ ಭಾರತದ